ಕೃಷಿ ಇರುವಂತಹ ಕೃಷಿ ಕಾರ್ಮಿಕರು ಏನಾಗಿದ್ದಾರೆ ಅಂತಂದ್ರೆ, ಈ ಸಮುದಾಯಕ ದುಡಿಮೆ ಇವತ್ತೇನಾಗಿದೆ ನಮ್ಮಲ್ಲಿ, ಈ ಸಮುದಾಯಕ ದುಡಿಮೆಗೆ ಯಾರು ಕೃಷಿ ಕಾರ್ಮಿಕರು ಮುಂದೆ ಬರ್ತಾ ಇಲ್ಲ. ಈ ನಾಲ್ಕು ಕಾರಣಗಳಿಂದ ಇವತ್ತು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳೋದೇ ದುಸ್ತರವಾಗಿಬಿಟ್ಟಿದೆ ರೈತರಿಗೆ. ಬಹಳ ಇವತ್ತಲ್ಲ, ಬಹಳ ದಿನದಿಂದ ನಮ್ಗೆ ಕೂಲಿ ಅಳ ಸಿಗೋದಿಲ್ಲ, ಕೂಲಿ ಅಳ ಸಿಗೋದಿಲ್ಲ. ಪ್ರತಿಯೊಬ್ಬ ರೈತರ ಮನೆಯಲ್ಲೂ, ರೈತರ ಕುಟುಂಬದಲ್ಲಿ ಸುದ್ದಿ ಇದೆ, ಯಾಕೆ ಕಳೆ ತೆಗ್ದಿಲ್ಲ ಅಂತಂದ್ರೆ ಅಯ್ಯೋ ಕೂಲಿ ಆಳ್ ಸಿಕ್ಕಿಲ್ಲ. ಆಮೇಲೆ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ, ಅದು ಇನ್ನೂ ದೊಡ್ಡ ತಲೆಬಿಸಿ. ಯಾಕಂತಂದ್ರೆ ನೋಡಿ, ಯಾವ್ದು ಬೇಕಾದ್ರೆ ಕಾಯ್ತದೆ, ಕೃಷಿ ಚಟುವಟಿಕೆಗಳು ಯಾರಿಗೂ ಕಾಯೋದಿಲ್ಲ. ಯಾಕಪ್ಪ, ಇದು ಹವಾಮಾನ ಆಧಾರಿತ. ಯಾವಾಗ ಬಿತ್ತಬೇಕು ಆಗ್ಲೇ ಬಿತ್ತಬೇಕು, ಯಾವಾಗ ಎಡೆಕುಂಟೆ ಹೊಡಿಬೇಕು ಆಗ್ಲೇ ಎಡೆಕುಂಟೆ ಹೊಡಿಬೇಕು, ಯಾವಾಗ ಕಳೆ ತೆಗಿಬೇಕು ಆಗ್ಲೇ ಕಳೆ ತೆಗಿಬೇಕು, ಯಾವಾಗ ಕೊಯ್ಬೇಕು ಆಗ್ಲೇ ಕೊಯ್ಬೇಕು. ಸ್ವಲ್ಪ ಈಗ ಏನು ಭತ್ತ ನೀವು ಹಾರ್ವೆಸ್ಟ್ ಮಾಡಿರ್ತೀರ, ಹಾರ್ವೆಸ್ಟ್ ಮಾಡಿ ತಕ್ಷಣ ನೀವು ಏನೋ ಅದನ್ನ ನೀವು ಒಳಗೆ ಹಾಕೋಬೇಕು ಅದನ್ನ. ಹೌದು, ಇಲ್ಲ ದೊಡ್ಡ ಒಂದು ದೊಡ್ಡ ಇಬ್ಬನಿ ಬಿದ್ದರೆ ಸಾಕು, ಹಾಳಾಗೋಗ್ಬಿಡ್ತದೆ. ಅದು ಒಂದು ಎರಡು ದಿನ ತಂಪೇರ್ಬಿಟ್ರೆ ಅದು ಹೇಳೋದಿಲ್ಲ. ಅದಕ್ಕೋಸ್ಕರ ಹಂಗಾಗಿ ರೈತರಿಗೆ ಇವು ಸೂಕ್ಷ್ಮ, ಅವ್ರಿಗೆ ಗೊತ್ತಿರುತ್ತೆ ನಾವು ಒಳಗೆ ಹಾಕೋಬೇಕು ಆ ಸಮಯಕ್ಕೆ ಇಲ್ಲ ಅಂದ್ರೆ ಏನು ಅವ್ರದ್ದು ವ್ಯವಸ್ಥೆ ಆಗ್ಬೇಕು. ನಮ್ಮಲ್ಲಿ ಕೃಷಿ ಕಾರ್ಮಿಕರು ಅಥವಾ ಕೂಲಿ ಆಳುಗಳ ಮೇಲೆ ಅವಲಂಬಿತ ತುಂಬಾ ಆಗಿರೋದ್ರಿಂದ ಏನಾಗಿತ್ತು, ನಮಗೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲಾಗದೆ ರೈತರು ಹಲವಾರು ರೀತಿಯಲ್ಲಿ ನಷ್ಟವನ್ನು ಅನುಭವಿಸ್ತಾರೆ, ಲಾಸ್ ಆಗ್ತದೆ ಅವರಿಗೆ, ತುಂಬಾ ನಷ್ಟ ಆಗ್ತಾ ಇದೆ. ಅದನ್ನೇನಾಗಿದೆ, ಕೃಷಿ ಅಂತಂದ್ರೆ ಮನೆಯಲ್ಲಿ ಮಂದೆಲ್ಲ ಸಹಾಯ ಅನ್ನಂಗೆ ಹಂಗಾಗ್ಬಿಟ್ಟಿದೆ. ಇವತ್ತು ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ ಹೆಸರೇಳಿ, ಕೇಳ್ತಾ ಇಲ್ಲ ನಮ್ಗೆ, ಸ್ವಲ್ಪ ದೊಡ್ಡದಾಗಿ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ ಹೇಳಿ, ಮೈಸೂರಿಂದ ಕೇಳಿ, ಪ್ರಶ್ನೆಯನ್ನು ಕೇಳಿ. ಶ್ರೀನಿವಾಸಪುರ ತಾಲೂಕು ಸೊಸೆಯಿಂದ ಮಾದೇಶ್ವರ್ ಮಾಡೋ, ನಮಸ್ಕಾರಗಳು ಗುರುಗಳ. ಮಾದೇಶ್ವರಪ್ಪ ಹೇಳ್ರಿ. ಕೃಷಿ ಯಂತ್ರ ಯಾತ್ರೀಕರಣ ಆಗ್ರವಾಗಿದೆ, ನಾವು ವ್ಯವಸಾಯ ಮಾಡಕ್ ಆಯ್ತಿಲ್ಲ ಗುರುಗಳ. ಹೌದು, ಕೃಷಿ ಇವತ್ತು ನಾವೇನು ಆಹಾರ ತಿಂತಾ ಇದೀವಿ ಅಂತಂದ್ರೆ ಇವತ್ತು ಕೃಷಿ ಯಾಂತ್ರೀಕರಣದಿಂದಲೇ. ನಾನು ವ್ಯವಸಾಯ ಮಾಡಕ್ ಆಯ್ತಿಲ್ಲ, ಆದ್ರೆ ಇದಕ್ಕೆ ಆದ್ಯತೆ ಕೊಟ್ಟಂತ ಕೃಷಿ ಇಲಾಖೆಗೆ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳ. ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ, ಯಾಕಪ್ಪಂದ್ರೆ ಆ ಕೃಷಿ ಯಂತ್ರ ಉಳಿಸ್ಕೊಂಡು ನೀವು ಬೆಳೆದಿರಿ, ಬೆಳೆದಕ್ಕೆ ನಮಗೆ ಆಹಾರ ಸಿಕ್ತು, ಅದಕ್ಕೆ ನಾವು ನಿಮಗೆ ಅಭಿನಂದನೆ ಸಲ್ಲಿಸಬೇಕಾಗಿದೆ. ನಂದೊಂದು ಮನವಿ ಗುರುಗಳ, ಹೇಳಿ ಗುರುಗಳೇ. ಕೃಷಿ ಯಂತ್ರದಾರಲ್ಲಿ ಈಗ GST ಕಮ್ಮಿ ಆಗಿರೋದ್ರಿಂದ ಬಾಡಿಗೆ ಕಮ್ಮಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಗುರುಗಳ. ಇಲ್ಲ, ಅದೇನಾಗಿದೆ, ಕೃಷಿ ಉಪಕರಣಗಳಿಗೆ GST 12% ಇದ್ದಿದ್ನ 5% ಮಾತ್ರ ಕಡಿಮೆ, 7% ಮಾತ್ರ ಕಡಿಮೆ ಆಗ್ತದೆ ಅಷ್ಟೇನೆ. ಅದು ಅದಕ್ಕೆ ಕೃಷಿ ಯಂತ್ರದಾರಿನಲ್ಲಿ ನೀವು ಅದು ಅಲ್ಲಿ ಒಂದ್ಸರಿ ನಾವು ಸಹಾಯಧನ ಕೊಟ್ಟಾದ್ಮೇಲೆ ಯಾವ್ದೇ ಅದಕ್ಕೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಡೀಸೆಲ್ಲು, ಪೆಟ್ರೋಲು, ಅಲ್ಲಿರ್ತಕ್ಕಂತ ಸಂಬಳ, ಟ್ರಾನ್ಸ್ಪೋರ್ಟೇಷನ್, ಸಾಗಾಣಿಕೆ ವೆಚ್ಚ, ಅದಕ್ಕೆ ಯಾವುದಕ್ಕೂ ಸಹಿತ ನಾವು GST ಕಡಿಮೆ ಆಗಿಲ್ಲ. ಕಡಿಮೆ ಆಗಿರೋದು ಯಾವುದು, ನೀವು ಖರೀದಿ ಮಾಡಲಿಕ್ಕೆ ಮಾತ್ರ. ಆಯ್ತಾ, ಕಮ್ಮಿ ಮಾಡೋದಲ್ಲ ಗುರುಗಳ. ಯಾವ್ದು ಏನಾದ್ರು ಒಂದ್ ಟೆಂಟ್ ತಕೊಳ್ಳಿ, ಆಯಿಲ್ ಫಿಲ್ಟರ್ ತಕೊಳ್ಳಿ, ಒಂದ್ ನಟ್ಟು ಬೋಲ್ಟ್ ತಗೊಳ್ಳಿ, ಅವಕ್ಕೆಲ್ಲ ಕಮ್ಮಿ ಮಾಡೋರಲ್ಲ. ಇಲ್ಲ, GST ಕಡಿಮೆ ಮಾಡೋದು ಕೃಷಿ ಯಂತ್ರೋಪಕರಣಗಳಿಗೆ ಮಾತ್ರ. ಒಂದ್ಸರಿ ಖರೀದಿ ಮಾಡೋ, ಈಗಾಗಲೇ ಅವ್ರು ಖರೀದಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಪೆಟ್ರೋಲ್ ಡೀಸೆಲ್ಗೇನು GST ಕಡಿಮೆ ಆಗಿಲ್ಲ. ಆಯ್ತಾ, ಅದಕ್ಕೆ ಮುಖ್ಯವಾಗಿ ಖರ್ಚು ಬರೋದು ಪೆಟ್ರೋಲ್ ಡೀಸೆಲ್ ಮತ್ತೆ ಸಂಬಳ. ಸಾರಿ, ನಿಮ್ಗೆ ಒಳ್ಳೇದಾಗ್ಲಿ, ಮುಂದಿನ ಕರೆಯನ್ನ ನೋಡೋಣ. ಹಲೋ, ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಕೃಷಿ ಯಾಂತ್ರೀಕರಣ ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಇರುತ್ತೆ. ಹೇಳಿ ಸರ್, ಹೆಸರೇಳಿ, ಎಲ್ಲಿಂದ? ಹಲೋ ಸರ್, ನಮಸ್ಕಾರ. ನಮಸ್ತೆ. ಯೋಗೇಂದ್ರ ಪ್ರಸಾದ್ ಎಲ್ ಕೆರೆ ಗ್ರಾಮ ನಂಜನಗೂಡ ತಾಲೂಕಿನಿಂದ. ಕೇಳಿ ಯೋಗೇಂದ್ರ ಪ್ರಸಾದ್ ಅವ್ರೆ. ಸರ್, ಇವಾಗ ನಾವು ಟೆಲ್ಲರ್ ಹಾಕ್ಬೇಕು ಅಂತ ಇದ್ವಿ ಅರ್ಜಿನ, ಅದು ಯಾವಾಗಲೇ ಹಾಕ್ಬೇಕು ಸರ್? ಇದು ಹೇಳ್ತಾರೆ ಟಿಲ್ಲರ್ ಅರ್ಜಿ ನೀವು ಯಾವಾಗ ಬೇಕಾದ್ರೂ ಹಾಕ್ಬಹುದು, ಯಾವಾಗ ಬೇಕಾದ್ರೂ ಹಾಕ್ಬಹುದು. ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಾಗಲಿ ಅಥವಾ ನೀವು ಸಹಾಯ ಕೃಷಿ ನಿರ್ದೇಶಕ ಕಚೇರಿಗೆ ಹೋಗಿ ಯಾವಾಗ ಬೇಕಾದ್ರೂ ಹಾಕ್ಬಹುದು. ಆದ್ರೆ ನಿಮ್ಮ ಆಯ್ಕೆ ಅನುದಾನದ ಲಭ್ಯತೆ ಆಧಾರದ ಮೇಲೆ ಆಗ್ತದೆ. ಆಯ್ತಲ್ಲ, ಎಸ್, ಯಾವಾಗ ಬೇಕಾದ್ರೂ ಹಾಕ್ಬಹುದು. ಮತ್ತೇನ್ ಪ್ರಶ್ನೆ ಇದೆ? ನಿಮ್ಮ ಹೋಬಳಿ ಮಟ್ಟದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರ ಇರುತ್ತದೆ, ಅಲ್ಲಾದ್ರೂ ಹಾಕ್ಬಹುದು. ನಿಮ್ ಹೋಬಳಿ ರೈತ ಸಂಪರ್ಕ, ಹೆಸರೇ ರೈತ ಸಂಪರ್ಕ ಕೇಂದ್ರ ಅಂತ, ರೈತರು ಸಂಪರ್ಕಿಸುವ ಕೇಂದ್ರ, ರೈತ ಸಂಪರ್ಕ ಕೇಂದ್ರ ಇರ್ತದೆ. ಇಲ್ಲ, ನೀವು ಸಹಾಯ ಕೃಷಿ ನಿರ್ದೇಶಕರ ಕಚೇರಿ ತಾಲೂಕು ಮಟ್ಟದಲ್ಲಿ ಇರ್ತದೆ, ಅಲ್ಲೋಗಿ ನೀವು ಸಂಪರ್ಕ ಮಾಡಬಹುದು. ಆಯ್ತಲ್ಲ, ಬಾಡಿಗೆ ಕೊಡ್ತಾರಲ್ಲ ಅದು ಕೃಷಿ ಯಂತ್ರಧಾರೆ. ಕೃಷಿ ಯಂತ್ರಧಾರೆ ನೀವು ಅಲ್ಲಿ ಹೋಬಳಿ ಮಟ್ಟದಲ್ಲಿ ಒಂದಿದಾವೆ, ಇನ್ನೊಂದು ಅದಾದ್ಮೇಲೆ ನಾವು ಈಗ ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತ ಮಾಡಿದ್ದೀವಿ, ಅವ್ರನ್ನು ಬೇಕಾದ್ರೆ ಹೋಗಿ ಕೇಳಬಹುದು. ಅಲ್ಲಿರ್ತಕ್ಕಂಥ ಯಂತ್ರೋಪಕರಣಗಳನ್ನ ಅವರು ಬಾಡಿಗೆ ಆಧಾರ ಮೇಲೆ ಕೊಡ್ತಾರೆ. ಓಕೆ, ಆಯ್ತು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಕೇಳಿ ಸರ್, ಹೆಸರಳ್ಳಿ ಎಲ್ಲಿಂದ? ಸರ್ ನಮಸ್ತೆ. ನಮಸ್ತೆ ಸರ್, ನಾವು ಕೊಪ್ಪಳದಿಂದ ಸರ್ ಮಾತಾಡ್ತಿರೋದು. ಕೊಪ್ಪಳ ಯಾವ್ದು ಹೆಸರೇಳಿ ಸರ್? ಕೊಪ್ಪಳ ಹತ್ರ ಕಾತ್ರಿಕಿ ಗುಡ್ಲನೂರ್ ಅಂತ ಹೇಳಿ, ನಮ್ದು ಕೊಪ್ಪಳ ತಾಲೂಕು ಅಳವಂಡಿ ಹೋಬಳಿ. ಹೇಳಿ ಸರ್. ಏನಿಲ್ಲ ಸರ್, ಈಗ ನಮ್ಮ ದೇಶದಲ್ಲಿ ಬೇರೆ ದೇಶದ ಅಗ್ರಿಕಲ್ಚರ್ ಗೆ ಡಿಪೆಂಡ್ ಮಾಡಿದ್ರೆ ನಾವು ತುಂಬಾ ಹಿಂದೆ ಇದೀವಿ ಸರ್. ಇನ್ನು ಕೃಷಿ ಯಂತ್ರಧಾರಣೆ ಬಂದ್ಮೇಲೆ, ಆಮೇಲೆ ತುಂತುರು ನೀರಾವರಿ, ಹನಿ ನೀರಾವರಿ, ಬೇರೆ ಬೇರೆ ಪದ್ಧತಿ ಅಳವಡಿಸಿಕೊಂಡ್ಮೇಲೆ ನಾವು ಇಸ್ರೇಲ್ ಮಾದರಿಯಲ್ಲಿ ಹೋಗ್ತಿದೀವಿ ಸರ್. ನಿಜ ಒಪ್ಕೊಂತಿದ್ದೀನಿ ಸರ್. ಸರ್ಕಾರಕ್ಕೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ ಒಂದು ಮನವಿ ಏನಂದ್ರೆ ಸರ್, ಇನ್ನು ಮುಂದಾದ ಯೋಜನೆಗಳನ್ನು ನಮಗೆ ರೈತರಿಗೆ ಅಳವಡಿಸಿ ಇನ್ನು ಹೆಚ್ಚು ಉತ್ಪಾದನೆ ಮಾಡಕ್ಕೆ ಕೃಷಿ ಯಂತ್ರಧಾರಣೆಯಿಂದ ಬೇರೆ ಬೇರೆ ಉಪಕರಣಗಳನ್ನ ನೀವು ಅವರಿಗೆ ಸರ್ಕಾರಕ್ಕೆ ತೋರಿಸಿಕೊಟ್ರೆ, ಬೇರೆ ಬೇರೆ ಉಪಕರಣಗಳನ್ನು ತರಿಸಿದ್ರೆ ಇನ್ನು ರೈತರಿಗೆ ಅನುಕೂಲ ಆಗ್ಬೋದಲ್ಲ ಅನ್ನೋದೊಂದು ನಮ್ದೊಂದು ರಿಕ್ವೆಸ್ಟ್ ಸರ್. ನಾವೇನ್ ಮಾಡಿದೀವಿ ಈಗ, ನಾವು ರೈತ ಸ್ನೇಹಿ ಅಥವಾ ಹೊಸದಾಗಿ ಆವಿಷ್ಕಾರವಾಗಿರ್ತಕ್ಕಂಥ ಸಂಶೋಧನೆ ಆಗಿರ್ತಕ್ಕಂತ ಎಲ್ಲ ಉಪಕರಣಗಳನ್ನು ಸಹಿತ ನಮ್ಮ ಸಹಾಯದಂದಡಿ ಕೃಷಿ ಇಲಾಖೆಗೆ ಸೇರ್ಪಡೆಗೊಳಿಸ್ತಾ ಇದ್ದೀವಿ. ನಾವು ಮಾರುಕಟ್ಟೆಯಲ್ಲಿ ಪ್ರಚಲಿತ ಒಳ್ಳೇದು ನಮ್ಮಲ್ಲಿ ಇರಬೇಕು ಅಂತ ಮಾಡ್ತಿದ್ದೇವೆ. ನೀವು ಸಹಿತ ನೀವು ಸಹ ಲೆಟರ್ ಬರ್ಕೋಬಹುದು ಸರ್. ಇಂಥದ್ದೆಲ್ಲ ಒಂದು ವಿಷಯ, ಒಂದು ಕೃಷಿ ಅಂತ ನೋಡಿದೀನಿ, ಅದು ಬಹಳ ಚೆನ್ನಾಗೈತೆ. ಕೃಷಿ ಇಲಾಖೆಯಲ್ಲಿ ಕೊಡ್ತಾ ಇಲ್ಲ, ಅದನ್ನು ಸೇರಿಸಿ ಅಂತಂದ್ರೆ ಅದನ್ನು ಸಹಿತ ಸೇರಿಸ್ಕೊಳ್ಳೋಕೆ ನಾವು ಕ್ರಮ ಕೈಗೊಳ್ತಾ ಇದೀವಿ. ಅಷ್ಟೊಂದು ನಾವು ಅದನ್ನ ರೈತರ ಸ್ನೇಹಿಯನ್ನಾಗಿ ಮಾಡಿಬಿಟ್ಟಿದ್ದೀವಿ. ಸರಿ ಸರ್, ಆಗಿ ಸರ್. ನಮ್ಮ ಕಡೆಯಿಂದ ಸರ್ಕಾರಕ್ಕೆ ನಿಮಗೆ ಒಂದೇ ಮನವಿ ಸರ್. ಸರ್ಕಾರದಿಂದ ಬರ್ತಕ್ಕಂತ ಸಬ್ಸಿಡಿ ಪಂಪ್ಸ್, ಇದೇನು ಪವರ್ ಸ್ಪ್ರೇಯರ್ಗಳು, ಬೇರೆ ಬೇರೆ ಉಪಕರಣಗಳೇನಿದಾವಲ್ಲ ಸರ್, ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇನ್ನು ಗುಣಮಟ್ಟದ ಕ್ವಾಲಿಟಿಗಳಿರ್ತಕ್ಕಂಥ ಕಂಪನಿಗಳಿಗೆ ಒಂದು ಸ್ವಲ್ಪ ಕೊಡೋದ್ರಿಂದ ರೈತರಿಗೆ ಇನ್ನೂ ಅನುಕೂಲ ಆಗ್ತದೆ ಸರ್. ನಿಮ್ ಕಡೆಯಿಂದ ಬಹಳ ರಿಕ್ವೆಸ್ಟ್ ಯೋಜನೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಹೊಸ ಹೊಸ ನಿಮ್ ಬೆಳೆಗೆ ಯಾವ್ಯಾವ ಬೆಳೆಗೆ ಏನೇನ್ ಬೆಳೆ ಬೇಕು, ಮತ್ತೆ ಯಾವ್ಯಾವ ಬೆಳೆಗೆ ಯಾವ್ಯಾವ ಹಂತದಲ್ಲಿ ಯಾವ್ದಾವ್ದು ಬೇಕು ಅದು ಸಹಿತ ಅವ್ರು ಕೊಡ್ತಾ ಇದೀವಿ. ನಿಮ್ದು ಯಾವ್ದು ಒಳ್ಳೇದು ಅಂತೇಳಿ ಅದು ಸೇರಿಸ್ತೀವಿ. ಆಯ್ತಾ? ಓಕೆ, ಮುಂದಿನ ಕರೆಯ ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೇಳಿ ಸರ್, ಹೆಸರೇಳಿ ಎಲ್ಲಿಂದ? ಹಲೋ, ನಾ ಕೇಳ್ತಾ ಇದ್ದೆ, ಹೆಸರೇಳಿ ಎಲ್ಲಿಂದ? ಗೌಡ್ರಿಗೆ, ನಮ್ಮ ಸಾಹೇಬರಿಗೆ, ನಮ್ಮ ರೈತರ ಕರ್ನಾಟಕ ರಾಜ್ಯ ರೈತರ ಪರವಾಗಿ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು. ಪ್ರಶ್ನೆ ಕೇಳಿ. ನಾನು ಈಗ ಚಾಪ್ ಕಟ್ಟಿಗೆ, ನನ್ನ ಹೆಸರು ಕಲ್ಲಪ್ಪ ಬಸಪ್ಪತ್ತ ಅವರ. ನೀವು ವಿಜಯಪುರದಿಂದ? ಹಾ, ವಿಜಯಪುರದಿಂದ. ನಾನು ಹೋಬಳಿ ಚಿಕ್ಕೋಟ. ಆಯ್ತು ಆಯ್ತು, ಕೇಳಿ ಪ್ರಶ್ನೆ ಕೇಳಿ. ಈಗ ನಾವು ಚಾಪ್ ಕಟ್ಟಿಗೆ ಅರ್ಜಿ ಹಾಕಿದ್ದೇವೆ. ಹೌದು, ಚಾಪ್ ಕಟ್ಟಿಗೆ ಅರ್ಜಿ ಹಾಕಿ ಒಂದು ವರ್ಷ ಮೇಲ್ಗಡೆ ಆಗಿ ಹೋಯ್ತು. ಹೌದು, ಮತ್ತೆ ಇನ್ನೊಂದ್ರಿ, ನಮ್ಮ ಕೃಷಿ ಸಾಹೇಬರು ನಮ್ಮ ಜಿಲ್ಲಾದು ಬಹಳ ಅನುಕೂಲ ಮಾಡಿಕೊಟ್ಟಾರ ನಿಮಗೆ. ನಮ್ಗೇನ್ ತೊಂದ್ರೆ ಕೊಟ್ಟಿಲ್ಲ. ಅದು ಅನುದಾನ ಮ್ಯಾಗ ನಾವು ಚಾಪ್ ಕಟ್ಟಿ ಕೊಟ್ಟೋ ಅಂದ್ರಿ, ಅದು ನಮಗೆ ದಯವಿಟ್ಟು ನಮಗೆ ಹೇಳ್ಬೇಕಿಲ್ಲ. ನಮಗೇನಿಲ್ಲ, ನಮಗೆ ನಾವು ಜಸ್ಟ್ ನೀವು ಅಪ್ಲಿಕೇಶನ್ ಅರ್ಜಿ ಹಾಕಿರೋದನ್ನ ನಾವು ಅದನ್ನ ಆನ್ಲೈನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಅನುದಾನ ಲಭ್ಯತೆ ಆಧಾರದ ಮೇಲೆ, ಜ್ಯೇಷ್ಠತೆ ಆಧಾರದ ಮೇಲೆ ನಿಮ್ದು ಸೆಲೆಕ್ಷನ್ ಆಗ್ತಾ ಇರುತ್ತೆ ಆನ್ಲೈನ್ ಅಲ್ಲಿ. ಆಗ್ತಾನೆ ಇರ್ತದೆ. ನಮ್ಮಲ್ಲಿ ಅನುದಾನ ಎಷ್ಟು ಕೊಟ್ಟಿರ್ತಾರೋ ಅಲ್ಲಿವರೆಗೂ ಮಾತ್ರ ನಿಂತು ಬಿಡುತ್ತೆ. ಈಗ ಯಾವ್ದೋ ಒಂದು ತಾಲೂಕು, ನಿಮ್ ಚಿಕ್ಕೋಟ ತಾಲೂಕಿಗೆ 10 ಲಕ್ಷ ಕೊಟ್ಟಿದ್ರು, 10 ಲಕ್ಷಕ್ಕೆ ಯಾರು ಮೊದಲು ಹಾಕಿರ್ತಾರೆ ಅಪ್ಲಿಕೇಶನ್ ಕ್ಲಿಯರ್ ಆಗ್ತಾ ಹೋಗ್ಬಿಡ್ತದೆ. ಅದು ಇನ್ನೂ ಇದೆ ಆನ್ಲೈನ್ ಸರ್ಕಾರದಿಂದ ಆಗ್ಲಿ. ನಾವು ಸರ್ಕಾರಕ್ಕೆ ಬರ್ಕೊಂಡಿದ್ವಿ, ಸ್ವಲ್ಪ ಇನ್ನು ಸ್ವಲ್ಪ ಹೆಚ್ಚಿನ ಅನುದಾನ ಕೊಡಿ ಅಂತ ತುಂಬಾ ಇತ್ತೀಚೆಗೆ ತುಂಬಾ ಬೇಡಿಕೆ ಬರ್ತಾ ಇದಾವೆ. ಅದು ಕೊಟ್ಟ ಮೇಲೆ ನಾವೆಲ್ಲವನ್ನೂ ಸುಧಾರಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಬರ್ಕೊಂಡಿದ್ವಿ. ಅವ್ರಿಗೆ ಹೆದರು ಅವಶ್ಯಕತೆ ಇಲ್ರಿ, ಸ್ವಲ್ಪ ಕಾಯಿರಿ, ನಿಮ್ಗೆ ಕಾಯ್ಬೇಕು. ಆಯ್ತ್ರಿ, ಕಾಯ್ಬೇಕು. ಹಲೋ, ಮಾಡಿದ್ರಿ, ಚಾಫ್ ಕಟ್ರು ಬಹಳ ತುಂಬಾ ಬೇಡಿಕೆ ಬರ್ತಾ ಇದೆ. ತುಂಬಾ ಬೇಡಿಕೆ ಬರ್ತಾ ಇದೆ ರಾಜ್ಯಾದ್ಯಂತ. ನಮ್ಮ ಜಿಲ್ಲೆಯಲ್ಲಿ ಬಹಳ ಭಾರಿ ಕೆಲಸ ಮಾಡಿಕೊಡ್ಲತ್ತಾರ್ರಿ, ನಮ್ಗೆ ತೃಪ್ತಿ ಬಂದಿದೆ. ಓಕೆ ಓಕೆ, ವಂದನೆಗಳು ತಮಗೆ, ವಂದನೆಗಳು. ನೀವು ಅಟ್ಲೀಸ್ಟ್ ಒಂದು ಮಾಡ್ತಾ ಇದ್ರಂತ ನೀವು ಅಭಿನಂದಿಸ್ತಾ ಇದೀರಲ್ಲ ಕೃಷಿ ಇಲಾಖೆಗೆ, ನಿಮಗೆ ತುಂಬಾ ಹೃದಯದ ಅಭಿನಂದನೆಗಳು. ನಮಸ್ಕಾರ, ನಮಸ್ಕಾರ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿ, ಕೃಷಿ ಯಾಂತ್ರೀಕರಣ ವಿಭಾಗ. ಹಲೋ, ಹಾ ಹೇಳಿ ಸರ್. ವಿಜಯಪುರದ ಬಾಬುರಾವ್ ಕುಲಕರ್ಣಿ ಅಂತ. ಹೇಳಿ ಸರ್. ಹೇಳಿ ಸರ್. ಈಗ ನಾವು ಕೃಷಿ ಪರಿಕರಗಳನ್ನ ಖರೀದಿಸುವಾಗ ಆ ಸಬ್ಸಿಡಿ ಮೊದಲಾದ ಸೌಲಭ್ಯಗಳು ಜನರಲ್ ಕ್ಯಾಟಗರಿ ಅವರಿಗೆ ಬೇರೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಬೇರೆ ಇರುತ್ತೆ, ಹೇಗೆ ಹೇಳ್ತಾರೆ? ಈಗ ಕೃಷಿ ಪರಿಕರಗಳು ಅಂತ ಹೇಳ್ತೇನೆ ನಾನು. ಇವತ್ತು ಕೃಷಿ ಯಂತ್ರೋಪಕರಣಗಳು ಮತ್ತು ಕೃಷಿ ಸಂಸ್ಕರಣಾ ಘಟಕಗಳು ಅಂತ ಹೇಳ್ತಾ ಇದ್ದೇವೆ. ಅಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ %50, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಂಗಡದ ರೈತರಿಗೆ %90 ಸಹಾಯಧನ ಕೊಡ್ತೀವಿ. ಗರಿಷ್ಠ ಒಬ್ಬ ರೈತರಿಗೆ ಒಂದು ವರ್ಷಕ್ಕೆ ಗರಿಷ್ಠ 1,00,000 ಮಾತ್ರ ಸೀಮಿತವಾಗಿರ್ತದೆ. 1,00,000 ಗರಿಷ್ಠ. ನಮಸ್ಕಾರ. ನಮಸ್ಕಾರ. ಮುಂದಿನ ಪ್ರಶ್ನೆ ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಂತ್ರೀಕರಣ ವಿಷಯ ಇದು. ಹೆಸರು ಹೇಳಿ, ಎಲ್ಲಿಂದ? ನಾವು ಇದೆ ಬೆಳಗಾವ್ ಜಿಲ್ಲಾ ರಾಯಭಾಗದಿಂದ ಭೀಮರಾವ್ ಕೊಕ್ಕಟೆ ಮಾತಾಡಿದ್ರಿ. ಕೇಳಿ ಭೀಮರಾವ್ ಅವರೇ, ಇಲ್ಲಿ ಕೃಷಿ ಕೇಂದ್ರದಾಗ ಎಮ್ಮಿ ಆಕಳಿಗೆ ಸಬ್ಸಿಡಿ ಮೇಲೆ ಲೋನ್ ಅದು ಕೊಡ್ತಾರೇನ್ರಿ? ಇಲ್ಲ ಇಲ್ರಿ, ಇಲ್ರಿ, ಕೃಷಿ ಇಲಾಖೆ. ಕೃಷಿ ಇಲಾಖೆ ಅಲ್ಲ ಅದು, ನಾವು ಕೃಷಿ ಯಂತ್ರೀಕರಣ ಭೇಟಿ ಕೊಡಿ. ಕೃಷಿ ಯಂತ್ರೀಕರಣದ ಬಗ್ಗೆ ಮಾತ್ರ ಇವತ್ತಿನ ಕಾರ್ಯಕ್ರಮ. ನಮಸ್ಕಾರ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಈ ಕೃಷಿ ಯಾಂತ್ರೀಕರಣದ ಬಗ್ಗೆ ಶಂಕರಮೂರ್ತಿ ಅವರೇ ನಾವು ಮಾತಾಡ್ತಾ ಇದ್ವಿ. ಈಗ ನಮ್ಮ ರೈತರಿಗೆ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಯಾವ್ಯಾವ ತರದ ಉಪಕರಣಗಳನ್ನ ನೀಡ್ತಾರೆ ಒಂದೊಂದಾಗಿ ಹೇಳಿ, ಎಲ್ಲ ಬೆಳೆದು ಹೇಳಿ, ಒಂದ್ ಮುಖ್ಯವಾದ ಬೆಳೆಗಳನ್ನು ಹೇಳ್ಬಿಡಿ. ಹೇಳ್ಬಿಡಿ, ಈಗ ಹೇಳ್ತೀನಿ ನಾನು. ಈಗ ಸಾಮಾನ್ಯ ಮೊದಲು ಎಲ್ಲ ಬೆಳೆಗಳಿಗೆ ಕಾಮನ್ ಆಗಿ ಹೇಳ್ತೀನಿ, ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ಆಮೇಲೆ ಯಾವ್ದೊಂದು ಬೆಳೆ ಕೇಳಿದ್ರೆ ಬೆಳೆ ಬಗ್ಗೆ ಹೇಳ್ತೀನಿ. ಆಯ್ತು. ಈಗ ನೆಲವನ್ನು ಉಳುಮೆ ಮಾಡಬೇಕು ಫಸ್ಟ್, ಮೊದಲನೇದಾಗಿ. ನೆಲ ಉಳುಮೆ ಮಾಡಕ್ಕೆ ಏನ್ ಬೇಕು ನಮಗೆ? ಟ್ರಾಕ್ಟರ್ ಬೇಕು, ಟಿಲ್ಲರ್, ಅದು ಪವರ್ ಟಿಲ್ಲರ್ ಬೇಕು, ಅದಕ್ಕೆ ಉಪಕರಣ, ಟ್ರಾಕ್ಟರ್ ಚಾಲಿತ ಉಪಕರಣಗಳು ಬೇಕು, ನೇಗಿಲು, ಗಳೆ ಎಲ್ಲವೂ ಬೇಕಾಗ್ತದೆ, ಕಲ್ಟಿವೇಟರ್ ಎಲ್ಲ ಬೇಕು. ಅವೆಲ್ಲವೂ ಸಹಿತ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ಎಂಬಿ ರೋಟೋವೇಟರ್, ಎಂಬಿ ಪ್ಲೋ, ಟ್ರಾಕ್ಟರ್, ಪವರ್ ಟಿಲ್ಲರ್, ಕಲ್ಟಿವೇಟರ್, ಬಲರಾಮ್ ನೇಗಿಲು, ಕುಂಟೆ ಇವೆಲ್ಲವೂ ಸಹಿತ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ಡಿಸ್ಕ್ ಪ್ಲೋ, ಡಿಸ್ಕ್ ಆರೋ, ಬಾಂಡ್ಲಿ ಅಂತಾರೆ ನಮ್ಮಲ್ಲಿ, ಬಾಂಡ್ಲಿ ಅಂತಾರೆ, ಬಾಂಡ್ಲಿ ನೇಗಿಲು ಅಂತಾರೆ, ಅವೆಲ್ಲವೂ ಸಹಿತ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ಈಗೆಲ್ಲ ರೆಡಿ ಮಾಡಿದ್ವಿ. ಕುಂಟೆ ಆರಿಗೆ ಬಿಟ್ಟು ರೆಡಿ ಮಾಡಕ್ಕೆ ಕುಂಟೆಯನ್ನು ಕೊಡ್ತೇವೆ. ನೆಲ ಚೆನ್ನಾಗಿ ಅದಾಯ್ತು. ಈಗ ಹೀಗೆ ಮಾಡ್ಬೇಕು. ನೆಕ್ಸ್ಟ್ ಬಿತ್ತನೆ ಮತ್ತು ನಾಟಿ ಮಾಡ್ಬೇಕು. ಕುಷ್ಕಿ ಬೇಸಾಯದಲ್ಲ ಬಿತ್ತನೆ ಮಾಡ್ತೀವಿ, ಭತ್ತ ಗದ್ದೆಗೆ ಹೋದ್ರೆ ನಾಟಿ ಮಾಡ್ಬೇಕಾಗತ್ತೆ. ಸೊ ನಾಟಿ ಮಾಡುವ ಯಂತ್ರಗಳನ್ನು ಕೊಡ್ತೇವೆ, ಬಿತ್ತನೆ ಮಾಡುವ ಯಂತ್ರಗಳನ್ನು ಸಹಿತ ಕೊಡ್ತೇವೆ. ಎಲ್ಲ ಟ್ರಾಕ್ಟರ್ ಚಾಲಿತ ಯಂತ್ರೋಪಣ ಕೊಡ್ತೇವೆ. ನಾಟಿ ಮಾಡಿ ಆಯ್ತು, ಬಿತ್ತನೆ ಮಾಡಿ ಆಯ್ತು, ಇದಾದ್ಮೇಲೆ ಮಾಡ್ಬೇಕಾಗ್ತದೆ ನಮಗೆ ಈಗ ನೆಕ್ಸ್ಟ್ ಕಳೆ ತೆಗಿಬೇಕು ಯಂತ್ರ ಬರ್ತದೆ. ಕಳೆ ತೆಗೆ, ಸೊ ಕಳೆ ತೆಗೆಯುವ ಕಳೆ ತೆಗೆಯುವ ಯಂತ್ರಗಳು ಮತ್ತೆ ಅಂತರ್ ಬೇಸಾಯ, ಎಡೆಕುಂಟೆ ಅಂತ, ಎಡೆಕುಂಟೆ ಅಂತರ್ ಬೇಸಾಯ. ಸೊ ಅಂತರ್ ಬೇಸಾಯ ಉಪಕರಣಗಳನ್ನೆಲ್ಲವನ್ನು ಕೊಡ್ತೇವೆ. ಇದಾದ್ಮೇಲೆ ಬೆಳೆ ಬರ್ತದೆ, ಬೆಳೆ ಬಂದಾಗ ಕೀಟ ಮತ್ತು ರೋಗ ಬರ್ತದೆ. ಹೌದು, ಕೀಟ ಮತ್ತು ರೋಗ ಸಿಂಪರಣೆ ಯಂತ್ರಗಳನ್ನು ಸಹಿತ ಕೊಡ್ತೇವೆ. ಇದಾದ್ಮೇಲೆ ಗಿಡ ಬೆಳವಣಿಗೆ ಆಗ್ತದೆ, ಮಾಗುತ್ತದೆ, ಕಟಾವು ಮಾಡಬೇಕಾಗ್ತದೆ. ಹಾರ್ವೆಸ್ಟಿಂಗ್, ಹಾರ್ವೆಸ್ಟಿಂಗ್, ಕಟಾವು ಮತ್ತು ಕೊಯ್ಲೋತ್ತರ ಉಪಕರಣಗಳನ್ನು ಸಹಿತ ಕೊಡ್ತೇವೆ. ಕೊಯ್ಲಾದ್ಮೇಲೂ ಕೂಡ ಬೆಳೆನ ಮತ್ತೆ ಪ್ರೊಸೆಸ್ ಮಾಡಕ್ಕೂ ಕೊಡ್ತೇವೆ. ಕೊಯ್ಲಾದ್ಮೇಲೆ ಬರ್ತದೆ, ಒಂದ್ ಕಡೆಗೆ ನಿಮಗೆ ತ್ಯಾಜ್ಯ ವಸ್ತು ಬರ್ತದೆ. ಮೆಕ್ಕೆಜೋಳ ಬೆಳಿತೀರಿ, ಮೆಕ್ಕೆಜೋಳ ಬೆಳೆದಾಗ ಮೆಕ್ಕೆಜೋಳ ಬಿಡ್ತೀವಿ, ದಂಟ್ ಉಳಿತೈತೆ. ಹತ್ತಿ, ಹತ್ತಿ ಹತ್ತಿ ತೆಗಿತೀವಿ, ಹತ್ತಿ ಗಿಡ ಉಳಿತಿತ್ತು ಅಲ್ಲಿನೇ. ಭತ್ತದ ಹುಲ್ಲು ಉಳಿತದೆ. ಅದಕ್ಕೆ ಮಾಡ್ತೀವಿ, ತ್ಯಾಜ್ಯ ವಸ್ತುಗಳ ನಿರ್ವಹಣಾ ವಸ್ತುಗಳು ಯಂತ್ರೋಪಕರಣ ಕೊಡ್ತೇವೆ. ಶೆಡ್ಡರು, ತುಂಡು ಮಾಡಿ. ಶಂಕರಮೂರ್ತಿ ಅವರು, ಪ್ರತಿಯೊಂದು ಬೆಳೆಗೂ ಆ ಒಂದು ಬೆಳೆಗೇನೆ ಸುಮಾರು ಉಪಕರಣಗಳನ್ನು ಕೊಡ್ತೀವಿ. ಎಲ್ಲ ಉಪಕರಣ ಎಲ್ಲ ಹಂತ ಹಂತದ ಹಂತ ಹಂತವಾಗಿ. ಈಗ ಒಂದು ಕರೆ ತೆಗೆದುಕೊಳ್ಳಿ. ಹಲೋ ಕೃಷಿರಂಗ. ಹಲೋ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಎಲ್ಲಿಂದ? ನಮ್ದು ಇಲ್ಲಿ ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕು ಹುರೇದ್ರ ಹೋಬಳಿ ಶಂಕರಪಟ್ಟಣ ಗೋರಿಪುರ. ಆಯ್ತ್ರಿ ಶಂಕರಪ್ಪ, ಕೇಳಿ ಪ್ರಶ್ನೆ. ಸರ್, ನಮ್ ಕೃಷಿ ಯಾಂತ್ರೀಕರಣದಿಂದ ಬಹಳ ಈಗ ಒಂದು ಒಳ್ಳೇದಾಗಿದೆ. ಒಳ್ಳೇದಾಗಿದೆ ಸರ್. ಆಯ್ತು, ಮತ್ತೆ ಕೇಳಿ ಏನ್ ಬೇಕಾದ್ರೆ. ಈಗ ಸರ್ ಸಣ್ಣ ಟ್ರ್ಯಾಕ್ಟರ್ ಅಂತ ಬರ್ತದೆ ಸರ್, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ ಶಂಕರಮೂರ್ತಿ ಅವರೇ. ಶಂಕರಪ್ಪ, ರೇಡಿಯೋ ಸೆಟ್ ದೂರ ಇಡ್ರಿ, ರೇಡಿಯೋ ಸೆಟ್ ದೂರ ಇಡ್ರಿ. ಆಯ್ತು ಸರ್, ಹೇಳಿ. ಆಫ್ ಆರ್ ನೋಡಿ ಸರ್. ಬಾರಿ ಸೌಂಡ್ ಕಡಿಮೆ ಮಾಡಿದ್ದು, ನೀವು ಕಡಿಮೆ ಮಾಡಿ ಕೇಳ್ರಿ. ಇಲ್ಲ ಇಲ್ಲ, ಹೇಳಿ. ಆಫ್ ಆರ್ ಸ್ಟಾಪ್ ಮಾಡಿ ಸರ್. ಆಯ್ತು ಆಯ್ತು. ಈಗ ನಮ್ಗೆ ಕೃಷಿ ಇಲ್ಲ, ನೀವು ರೇಡಿಯೋ ಸೆಟ್ ಆಫ್ ಮಾಡಿಲ್ಲ, ನೀವು ದೂರ ಬಂದ್ಬಿಡಿ ಈಗ ಆ ಕಡೆಯಿಂದ. ರೇಡಿಯೋ ಸೆಟ್ ಇಂದ ದೂರ ಬನ್ನಿ, ದೂರ ಮಾತಾಡಿ. ಬೇರೆಯವರು ಪ್ರಶ್ನೆ ಕೇಳ್ತಾರೆ, ಬೇಗನೆ ಕೇಳಿ ಪ್ರಶ್ನೆನ. ಸಣ್ಣ ಟ್ರಾಕ್ಟರ್ ಸರ್, 15 ಸಿ 28 ಅಂತ ಬರ್ತಾವ್ರಿ ಸರ್. ಹೌದು, ಅದಕ್ಕೆ ಅರ್ಜಿ ಎಲ್ಲಿ ಹಾಕ್ಬೇಕ್ರಿ, ಏನೇನು ಹಾಕ್ಬೇಕ್ರಿ? ಅದು ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ನೀವು, ಅಥವಾ ಸಮೀಪದ ಸಹಾಯ ಕೃಷಿ ನಿರ್ದೇಶಕ ಕಚೇರಿಯಲ್ಲಿ ಹೋಗಿ, ನಿಮ್ದು ಉತ್ತಾರು ಅಂದ್ರೆ RTC ಅಂತ ಪಾಣಿ ಅಂತೀವಿ, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಿಮ್ದು ಆಧಾರ್, ನಿಮ್ದು FID ನಂಬರ್ ಅಂತ ತಗೊಂಡೋಗಿ ನೀವು ಅರ್ಜಿ ಹಾಕಿದ್ರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇವೆಲ್ಲವೂ ಸಹಿತ ಅರ್ಜಿ ಹಾಕ್ಬೇಕಲ್ಲಿ.

ತಿಳಿಯಬೇಕು, ತತ್ವದ ಅರ್ಥ ತಿಳಿಯಬೇಕು. ತತ್ವ ಬಲ್ಲಮ ಜ್ಞಾನಿಯ ಕೂಡ, ತತ್ವ ಬಲ್ಲಮ ಜ್ಞಾನಿಯ ಕೂಡ. ಕೋತಿಯಾಂಗ ಬೆನ್ನ ಹತ್ತಿರಬೇಕು, ಮೂಕನಾಗಬೇಕು, ಜಗದೊಳು ಜಾತಿಯಾಗಿರಬೇಕು. ತತ್ವ ತಿಳಿಯಬೇಕು,